ಮುಖ್ಯ ಬೆಳೆಗಳಿಗೆ ಗ್ರಾಮ ಪಂಚಾಯಿತಿ ಅಥವಾ ನಗರ ಸ್ಥಳೀಯ ಸಂಸ್ಥೆ ಮಟ್ಟದಲ್ಲಿ ಮುಸುಕಿನ ಜೋಳ, ಮಳೆಯಾಶ್ರಿತ ಹಾಗೂ ಭತ್ತ ನೀರಾವರಿ ಬೆಳೆಗಳು ಮತ್ತು ಇತರೆ ಬೆಳೆಗಳಾದ ಹೆಸರು ಮಳೆಯಾಶ್ರಿತ, ಸೂರ್ಯಕಾಂತಿ ಮಳೆಯಾಶ್ರಿತ, ರಾಗಿ ಮಳೆಯಾಶ್ರಿತ ಮತ್ತು ನೀರಿನ ವ್ಯವಸ್ಥೆಯ ಬೆಳೆ, ನೀರಾವರಿ ಮುಸುಕಿನ ಜೋಳ, ಶೇಂಗಾ ನೀರಾವರಿ ಮತ್ತು ಮಳೆಯಾಶ್ರಿತ ಬೆಳೆ, ಜೋಳ ಮಳೆಯಾಶ್ರಿತ, ಎಳ್ಳು ಮಳೆಯಾಶ್ರಿತ, ಸಜ್ಜೆ ಮಳೆಯಾಶ್ರಿತ, ಭತ್ತ ನೀರಾವರಿ ಮತ್ತು ಮಳೆಯಾಶ್ರಿತ, ಹತ್ತಿ ಮಳೆಯಾಶ್ರಿತ ಮತ್ತು ನೀರಾವರಿ, ತೊಗರಿ ಮಳೆಯಾಶ್ರಿತ ಬೆಳೆಗಳನ್ನು ವಿವಿಧ ತಾಲೂಕಿಗೆ ನಿಗದಿಪಡಿಸಿ ಹೋಬಳಿ ಮಟ್ಟಕ್ಕೆ ಅನುಷ್ಠಾನಗೊಳಿಸಲು ದಿ ಓರಿಯೆಂಟಲ್ ಇನ್ಸೂರೆನ್ಸ್ ಕಂಪನಿ ಲಿಮಿಟೆಡ್ ವಿಮಾ ಸಂಸ್ಥೆಯನ್ನು ನಿಗದಿಪಡಿಸಲಾಗಿದೆ. ಬೆಳೆ ಸಾಲ ಪಡೆದ ರೈತರಿಗಾಗಿ ಆಪ್ಟಿಂಗ್ ಔಟ್ ಮತ್ತು ಆಪ್ಟಿಂಗ್ ಇನ್ ಎಂಬ ಅವಕಾಶವನ್ನು ರೈತರಿಗೆ ನೀಡಲಾಗಿದೆ. ಇದರಲ್ಲಿ ಬೆಳೆ ಸಾಲ ಪಡೆದ ರೈತರು ಬೆಳೆ ವಿಮೆ ಮಾಡಿಸುವುದು ಕಡ್ಡಾಯವಾಗಿರುವುದಿಲ್ಲ. ಬೆಳೆ ವಿಮೆ ಮಾಡಲು ಇಚ್ಛಿಸದ ಸಾಲ ಪಡೆಯದಂತಹ ರೈತರು ಬೆಳೆ ವಿಮೆ ಮಾಡಿಸಲು ನಿಗದಿಪಡಿಸಿರುವ ಅಂತಿಮ ದಿನಾಂಕಕ್ಕಿಂತ 7 ದಿನದ ಮುಂಚಿತವಾಗಿ ಸಂಬಂಧಪಟ್ಟ ಬ್ಯಾಂಕಿಗೆ ಆಪ್ಟಿಂಗ್ ಔಟ್ ಎಂಬ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಸದರಿ ಅರ್ಜಿ ನೀಡಿದ ರೈತರನ್ನು ವಿಮೆ ಯೋಜನೆಯಿಂದ ಬ್ಯಾಂಕ್ನವರು ಹೊರಗಿಡಬೇಕಾಗಿರುತ್ತದೆ. ಸಾಲ ಪಡೆದಿರುವ ರೈತರ ಪೈಕಿ ಆಪ್ಟಿಂಗ್ ಔಟ್ ನಮೂನೆ ನೀಡಿದ ಉಳಿದ ಎಲ್ಲಾ ರೈತರನ್ನು ವಿಮಾ ಯೋಜನೆಯಡಿ ತರುವುದು ಕಡ್ಡಾಯವಾಗಿರುತ್ತದೆ. ಬೆಳೆ ಸಾಲ ಪಡೆಯದ ರೈತರು ಅರ್ಜಿಯೊಂದಿಗೆ ಭೂಮಿ ಹೊಂದಿರುವುದಕ್ಕೆ ದಾಖಲೆಗಳಾದ ಪಹಣಿ, ಆಧಾರ್ ಸಂಖ್ಯೆ, ಜೋಡಿಸಿದ ಬ್ಯಾಂಕ್ ಖಾತೆ ವಿವರ ಮತ್ತು ಆಧಾರ್ ಕಾರ್ಡ್ನ ಪ್ರತಿಯನ್ನು ಸಂಬಂಧಿಸಿದ ಬ್ಯಾಂಕ್ ಅಥವಾ ಸಿಎಸ್ಸಿ ಕೇಂದ್ರಗಳಿಗೆ ಒದಗಿಸಿ ನೋಂದಣಿ ಮಾಡಿಸಬಹುದು. ರೈತರು ನೋಂದಣಿಗಾಗಿ ಕಡ್ಡಾಯವಾಗಿ ಫ್ರೂಟ್ಸ್ ಐಡಿ FID ಹೊಂದಿರಬೇಕು. ಹೆಚ್ಚಿನ ವಿವರಗಳಿಗೆ ಸ್ಥಳೀಯ ವಾಣಿಜ್ಯ ಇಲ್ಲವೇ ಗ್ರಾಮೀಣ ಇಲ್ಲವೇ ಸಹಕಾರಿ ಬ್ಯಾಂಕುಗಳನ್ನ ಇಲ್ಲವೇ ಸಾರ್ವಜನಿಕ ಸೇವಾ ಕೇಂದ್ರ ಅಥವಾ ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳಿಗೆ ಸಂಪರ್ಕಿಸಬಹುದಾಗಿದೆ ಎಂದು ದಾವಣಗೆರೆ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಕಾರ್ಯಕ್ರಮದ ವಿಷಯ ನಿಮಗೆಲ್ಲ ತಿಳಿದೇ ಇದೆ, ಕೃಷಿ ಇಲಾಖೆಯಿಂದ ಏರ್ಪಡಿಸುವ ತರಬೇತಿಗಳ ಕುರಿತು ನಿಮ್ಮ ಪ್ರಶ್ನೆಗಳನ್ನು ನೀವೀಗ ಕೇಳಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈಗ ಆಲ್ರೆಡಿ, ನೀವು ಪ್ರಶ್ನೆಗಳನ್ನ ಕೇಳೋದಿಕ್ಕೆ ಪ್ರಾರಂಭ ಮಾಡಬಹುದು ಈ ಒಂದು ಏನು ಅನೌನ್ಸ್ಮೆಂಟ್ ನಂತರ. ಶ್ರೀಮತಿ ಮಮತಾ ಬಿಆರ್, ಸಹಾಯಕ ಕೃಷಿ ನಿರ್ದೇಶಕರು, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಹಳ್ಳಿಕೆರೆ ಭದ್ರಾವತಿ, ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕರೆ ಮಾಡಲು ನಿಮಗೆ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2270282, ಇದಕ್ಕೆ ಎಸ್ಟಿಡಿ ಕೋಡ್ ಸಂಖ್ಯೆ 08282, ಮತ್ತೊಂದು ಸಂಖ್ಯೆ 2270283, ಎಸ್ಟಿಡಿ ಕೋಡ್ ಸಂಖ್ಯೆ 08282. ಕರೆ ಮಾಡಲು ನಮಗೆ ಕರೆ ಸಿಗ್ತಾ ಇಲ್ಲ ಅಂತ ಹೇಳುವವರು ವಾಟ್ಸ್ಆಪ್ ಸಂಖ್ಯೆಗೆ ಕೂಡ ತಮ್ಮ ಪ್ರಶ್ನೆಗಳನ್ನು ಕಳುಹಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಈಗಿದೆ: 9481527600. ಬಿಆರ್ ಮಮತಾ ಬಿಆರ್ ಇವರೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಡಾಕ್ಟರ್ ಎಸ್ಎಂ ಸುಧಾಕರ್ ಜೊತೆನಲ್ಲಿ ಕಾರ್ಯಕ್ರಮದ ನಿರ್ವಹಣೆ ಶ್ರೀ ಎಸ್ಆರ್ ಭಟ್ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರು. ಕೇಳುಗರೆ, ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕಾರ್ಯಕ್ರಮದ ಮುಖ್ಯಸ್ಥರಾದಂತಹ ಶ್ರೀ ಎಸ್ಆರ್ ಭಟ್ ಅವರ ಆರಂಭಿಕ ನುಡಿಯೊಂದಿಗೆ. ಕೇಳುಗರೆ, ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ನೀವು ಪ್ರತಿ ಮಂಗಳವಾರ, ಗುರುವಾರ, ಶನಿವಾರ ಕೇಳ್ತಾನೆ ಬಂದಿದ್ದೀರಿ. ಕಿಸಾನ್ ವಾಣಿ ಹೆಸರೇ ಹೇಳೋ ಹಾಗೇನೆ ಇದು ರೈತರ ಧ್ವನಿ. ರೈತರ ದನಿಯಾಗಿ ನಾವು ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಬಹಳ ವರ್ಷಗಳಿಂದ ನಡೆಸಿಕೊಂಡು ಬರ್ತಾನೆ ಇದ್ದೀವಿ. ಆದರೆ ಇಂದಿನಿಂದ ಇನ್ನೊಂದು ವಿಶೇಷವನ್ನು ಇದಕ್ಕೆ ಸೇರ್ಪಡೆಯನ್ನು ಮಾಡ್ತಾ ಇದ್ದೀವಿ. ಇಂದಿನಿಂದ ಪ್ರತಿ ಮಂಗಳವಾರದ ಕಿಸಾನ್ ವಾಣಿ ನಿಮ್ಮ ದನಿಯಾಗಿ ಮಾರ್ಪಡುತ್ತೆ. ಈ ಒಂದು ನಿಮ್ಮ ದನಿಯನ್ನು ಕೇಳಿ ಉತ್ತರವನ್ನು ಪಡ್ಕೊಳ್ಳುವಂತಹ ಒಂದು ಅವಕಾಶವನ್ನು ನಾವು ನಮ್ಮ ಇಂದಿನಿಂದ, ಅಂದರೆ ಇಂದಿನ ಕಾರ್ಯಕ್ರಮದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ವಿವಿಧ ಇಲಾಖೆ, ಅಂದರೆ ಕೃಷಿ ಇಲಾಖೆ ಇರಬಹುದು, ತೋಟಗಾರಿಕೆ ಇಲಾಖೆ ಇರಬಹುದು, ಹೈನುಗಾರಿಕೆ ಇಲಾಖೆ ಇರಬಹುದು, ಹೀಗೆ ವಿವಿಧ ಇಲಾಖೆಯ ಮುಖ್ಯಸ್ಥರು ಬಂದು ನಿಮ್ಮೊಟ್ಟಿಗೆ ನೇರ ಸಂವಾದದಲ್ಲಿ ಪಾಲ್ಗೊಳ್ಳುವುದಕ್ಕೆ ಅವಕಾಶವನ್ನು ಈ ಮೂಲಕ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಇದುವರೆಗೆ ನೀವು ನಮ್ಮ ಡಾಕ್ಟರ್ ಎಂ ಸುಧಾಕರ್ ಅವರಿಂದ ಕೇಳ್ತಾನೆ ಬಂದಿದ್ದೀರಿ, ಆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಇದುವರೆಗೆ ಬರ್ತಾ ಇದ್ದಾರೆ. ಇಂದಿನಿಂದ ಹೊಸದಾಗಿ ಸೇರ್ಪಡೆಯಾಗುವಂತಹದ್ದೇ ನಮ್ಮ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ಮ ಸಾಮಾನ್ಯವಾಗಿ ನಾವು ಹೇಳ್ತೀವಿ, ರೈತ ದೇಶದ ಬೆನ್ನೆಲುಬು ಅಂತ. ಈ ಬೆನ್ನೆಲುಬನ್ನ ಗಟ್ಟಿ ಮಾಡುವುದಕ್ಕೋಸ್ಕರ ಸರ್ಕಾರ 10 ಹಲವು ಯೋಜನೆಗಳನ್ನ ಜಾರಿಗೆ ತಂದಿದೆ, ತರ್ತಾನೆ ಇದೆ. ಆ ಸೌಲಭ್ಯ ನಿಮ್ಮ ಮನೆ ಬಾಗಿಲಿಗೆ ಬರಬೇಕು ಅಂತಂದ್ರೆ ನೀವು ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತೀರಿ. ಆ ಯೋಚನೆ ಮಾಡುವುದಕ್ಕೆ ಉತ್ತರ ಪರಿಹಾರ ನಮ್ಮ ಈ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇರುತ್ತೆ. ನೀವು ನಮ್ಮೊಟ್ಟಿಗೆ ಮಾತನಾಡಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬಹುದು. ಇವತ್ತು ನಮ್ಮ ಆರಂಭಿಕವಾಗಿ ನಿಮಗೆ ತರಬೇತಿಯಿಂದನೇ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಕೃಷಿ ಇಲಾಖೆಯಲ್ಲಿ ಇರತಕ್ಕಂತಹ ವಿವಿಧ ತರಬೇತಿಗಳು ಅಂದ್ರೆ ನೇರವಾಗಿ ರೈತರಿಗೆ ಕೊಡುವಂತಹ ತರಬೇತಿ ಈ ಕಾರ್ಯಕ್ರಮದಿಂದ ಆರಂಭ ಮಾಡ್ತಾ ಇದ್ದೀವಿ. ಇದು ನಿಮ್ಗೆಲ್ಲ ಗೊತ್ತಿರಬಹುದು, ಭದ್ರಾವತಿಯ ಒಂದು ಹಳ್ಳಿ ಕೆರೆ ಎನ್ನುವಂತಹ ಒಂದು ಪ್ರದೇಶದಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಇದೆ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಇರತಕ್ಕಂಥ ರೈತರಿಗೆ ಇಲ್ಲಿ ತರಬೇತಿಯನ್ನು ಕೊಡಲಾಗುತ್ತೆ. ಈ ಯಾವ್ಯಾವ ರೀತಿಯ ತರಬೇತಿ ಎಲ್ಲಿಂದ ವರ್ಷ ಪೂರ್ತಿ ಹೇಗೆ ನಡೆಯುತ್ತೆ ಅನ್ನೋ ಮಾಹಿತಿಯನ್ನ ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಕೃಷಿ ಸಹಾಯಕ ನಿರ್ದೇಶಕರಾದಂತಹ ಮಮತಾ ಬಿಆರ್ ಅವರು. ಮಮತಾ ಬಿಆರ್ ಅವರೇ, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಹೇಳ್ತಾನೆ ಸುಧಾಕರ್ ಅವರು. ಇನ್ನು ಮುಂದೆ ಕಾರ್ಯಕ್ರಮವನ್ನ ನಿರಂತರವಾಗಿ ಪ್ರತಿ ಮಂಗಳವಾರ ಫೋನ್ ಇನ್ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಸುಧಾಕರ್, ನಿಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬಹುದು. ಧನ್ಯವಾದ ಸರ್. ಇದುವರೆಗೆ ನಿಮ್ಮ ಒಂದು ಅಂದ್ರೆ ಈ ಒಂದು ಸಹಕಾರಕ್ಕೆ ನಾನು ನಿಮಗೆ ಧನ್ಯವಾದ ಕೋರುತ್ತಾ. ಮೇಡಮ್, ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ, ಮತ್ತೊಮ್ಮೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಕಿಸಾನ್ ವಾಣಿ ಪ್ರಾರಂಭದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ. ಇವತ್ತು ವೈದ್ಯರ ಒಂದು ದಿನಾಚರಣೆಯನ್ನ ನಾವು ಆಚರಿಸ್ತಾ ಇದ್ದೀವಿ. ವೈದ್ಯರನ್ನ ನೆನೆಸಲೇಬೇಕು ಮೇಡಮ್. ಅದರೊಟ್ಟಿಗೆ ಚಾರ್ಟರ್ಡ್ ಅಕೌಂಟೆಂಟ್ ದಿನಾನು ಕೂಡ ಇದೆ. ಹೌದು, ಯಾಕಂದ್ರೆ ವೈದ್ಯ ನಾರಾಯಣ ಹರಿ ಅಂತ ಹೇಳ್ತಾರೆ. ಆ ಒಂದು ಪದ ತದ್ವಿರೋಧ ಆಗಿದ್ರೂ ಸಹ ನಾವು ಅವರನ್ನ ಒಂದು ಮಾನವೀಯತೆ ದೃಷ್ಟಿಯಿಂದ ನಾವು ನೋಡ್ಬೇಕು. ಈಗಿನ ಒಂದು ಸಮಯದಲ್ಲಿ ಏನಂತಂದ್ರೆ ಸ್ವಲ್ಪನು ಹೆಚ್ಚು ಕಡಿಮೆ ಆದ್ರೆ ಗಲಾಟೆ ಮಾಡ್ತಕ್ಕಂಥದ್ದು ಇದೆಲ್ಲ ನಾವು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಸೊ ಅವರಿಗೆ ಒಂದು ಮಾನವ ದೃಷ್ಟಿಯಿಂದ ನೋಡಿ, ಯಾಕಂದ್ರೆ ಎಲ್ಲ ರೋಗಿಗಳನ್ನ ಅವರು ಬದುಕಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಆದ್ರೂ ಅವರ ಸಾಧ್ಯ ಎಷ್ಟು ಸಾಧ್ಯ ಇರುತ್ತೋ ಅದನ್ನ ಅವ್ರು ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾನು ಇವ್ರನ್ನ ನೆನೆಸುತ್ತಾ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ನೇರ ಫೋನ್ ಇನ್ ಕಾರ್ಯಕ್ರಮ, ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಡಾಕ್ಟರ್ ಸುಧಾಕರ್ ಅವರ, ವೈದ್ಯರ ದಿನ ಅಂತಂದ್ರೆ ವೈದ್ಯರು ಜನರ ಜೀವನವನ್ನ ರಕ್ಷಣೆ ಮಾಡ್ತಾರೆ. ಹೌದು ಸರ್. ಆದರೆ ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆ ಮಾಡುವಂತವರು ರೈತರು, ಡಾಕ್ಟರು, ಕೃಷಿ ವೈದ್ಯರಾಗಿರ್ತಾರೆ. ಆದ್ರೆ ಅವರಿಗೆ ತರಬೇತಿ, ಇವರು ಡಾಕ್ಟರ್ಗಳು MBBS ಪಡ್ಕೋತಾರೆ. ಹೌದು ಸರ್. ಆದ್ರೆ ತರಬೇತಿಯನ್ನು ಕೊಡುವುದಕ್ಕೆ ಕೃಷಿ ನಿರ್ದೇಶಕರು ಇಲ್ಲಿದ್ದಾರೆ, ಮಮತಾ ಅವರೇ. ಈ ಒಂದು ಕಾರ್ಯಕ್ರಮ ಆರಂಭ ಮಾಡೋಕ್ಕಿಂತ ಮೊದಲು ಏನಪ್ಪ ಅಂತಂದ್ರೆ, ಈಗ ಒಂದು ಒಳ್ಳೆಯ ನಮಗೆ ಸಮಾಚಾರ, ಕೊಬ್ಬರಿ ಬೆಲೆ ಏನು ಹೋದ ವಾರ 26,000 ದಾಟಿತ್ತು ಕ್ವಿಂಟಲ್ಗೆ, ಮತ್ತೆ ಈಗ 31,000 ದಾಟಿದೆ. ಇದೊಂದು ದಾಖಲೆ ಅಂತ ಅನ್ಬಹುದು. ಜೊತೆಗೆ ನಮ್ಮ ಒಂದು ಪ್ರಮುಖ ಜಲಾಶಯಗಳು ಏನಿದಾವೆ, ನಮ್ಮ ಒಂದು ಈ ಜಿಲ್ಲೆಯಿಂದ ಆಗಿರ್ಬಹುದು, ಇಲ್ಲ ನಮ್ಮ ಕರ್ನಾಟಕ ರಾಜ್ಯದ ಒಂದು ಪ್ರಮುಖ ಜಲಾಶಯಗಳಾಗಿರ್ಬಹುದು, ಜೂನ್ ತಿಂಗಳಲ್ಲೇ ಅದರಲ್ಲಿ ವಿಶೇಷವಾಗಿ ನಾವು KRS ಅಂತಂದ್ರೆ ಅದು ಈಗಾಗಲೇ ತುಂಬಿದೆ. ಇದು ಒಂದು 90 ವರ್ಷದ ಇತಿಹಾಸ ಅಂತ ನಾವು ಹೇಳ್ಬೋದು ಮೇಡಮ್, ಅಲ್ವಾ? ಇದರ ಜೊತೆಗೇನೆ ಏನಪ್ಪ ಅಂತಂದ್ರೆ, ಈ ಎಲ್ಲಾ ಜಲಾಶಯ ಕೂಡ ಒಳಹರಿವು ಜಾಸ್ತಿ ಆಗಿದೆ. ಇನ್ನೇನು ಇದೇ ತರ ಒಂದು ಮಳೆ, ಒಳ್ಳೆ ಉತ್ತಮ ಮಳೆ ಆಗಿ ನಮ್ಮ ರೈತರ ಬದುಕು ಹಸನಾಗಲಿ ಅಂತ ಈ ಮೂಲಕ ನಾವು ಬೇಡ್ಕೊಳ್ಳೋಣ ಮೇಡಮ್. ಗರಿಷ್ಠ ಮಟ್ಟ. ಸೊ ಹೀಗಾಗಿ ಈಗ ಹೇಳಿ ಮೇಡಮ್, ಪ್ರಮುಖವಾಗಿ 2025-20 ಸಾಲಿನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಹಳ್ಳಿಕೆರೆ, ಇದರಿಂದ ಯಾವ ಯಾವ ಕಾರ್ಯಕ್ರಮಗಳನ್ನ ತಾವು ಹಮ್ಮಿಕೊಂಡಿದ್ದೀರಿ? ನಮಸ್ಕಾರ. ಈ ಕೃಷಿ ಇಲಾಖೆಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ವತಿಯಿಂದ ಕೃಷಿ ಇಲಾಖೆಯಲ್ಲಿ ಏನು ವಿವಿಧ ಯೋಜನೆಗಳಿದೆ, ಆ ಯೋಜನೆಗಳ ಅಳವಡಿಕೆಯಲ್ಲಿ ಕೆಲವೊಂದು ಕೌಶಲ್ಯ ಆಧಾರಿತ ತರಬೇತಿಗಳ ಅವಶ್ಯಕತೆ ಇರ್ತದೆ. 10 ಹಲವು ಯೋಜನೆಗಳನ್ನ ರೈತರು ಈಗಾಗಲೇ, ನಾವು ಏನು ಫಸಲ್ ಬಿಮಾ ಯೋಜನೆ ಬಗ್ಗೆ ತಿಳ್ಕೊಂಡ್ವಿ, ಆ ಥರ ಸಂಬಂಧಪಟ್ಟ ಹೋಬಳಿಯ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಹಲವು ಯೋಜನೆಗಳನ್ನು ಪಡ್ಕೊಳ್ತಿರ್ತಾರೆ. ಜೊತೆಗೆ ಅದೇ ತರಹದ ಭಾಗಶಃವಾಗಿ ನಾವು ತರಬೇತಿನೂ ಮುಖ್ಯ, ಕೌಶಲ್ಯಗಳು ಏನೇ ಯೋಜನೆ ಕೊಟ್ಟರು ಅದನ್ನು ಅಳವಡಿಸಲಿಕ್ಕೆ ತರಬೇತಿ ಅವಶ್ಯಕತೆ ಇರ್ತದೆ. ನಾವು 2025-26 ಸಾಲಿನಲ್ಲಿ ಏಪ್ರಿಲ್ನಿಂದ ನಾವು ಮಾರ್ಚ್ 31-2026 ಸಾಲಿನವರೆಗೆ ನಾವು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಕ್ಕೆ ಈಗಾಗಲೇ ಯೋಜನೆಯನ್ನು ತಯಾರಿಸಿಕೊಂಡಿದ್ದೆ. ರೈತ ಬಾಂಧವರೇ ಹಾಗೂ ಕೇಳುಗರೆ, ಇದು ನೇರ ಫೋನ್ ಇನ್ ಕಾರ್ಯಕ್ರಮ ಹಲೋ ಕಿಸಾನ್ ವಾಣಿ. ನೀವು ಇದರಲ್ಲಿ ಭಾಗವಹಿಸುವುದಾದರೆ ದಯವಿಟ್ಟು ಈ ನಂಬರ್ನ ಡಯಲ್ ಮಾಡಿ, ಇಲ್ಲ ನಮಗೆ ನಂಬರ್ ಸಿಗ್ತಾ ಇಲ್ಲ ಅಂತ ಅಂದ್ರೂ ಕೂಡ ವಾಟ್ಸ್ಆಪ್ ನಂಬರ್ ಮೂಲಕ ತಾವು ಡಯಲ್ ಮಾಡಬಹುದು, ಮೆಸೇಜ್ ಕಳಿಸಬಹುದು, ಮಾಹಿತಿ ಪ್ರಶ್ನೆ ಕೇಳಬಹುದು, ಮಾಹಿತಿ ಕೇಳಬಹುದು. ದೂರವಾಣಿ ಸಂಖ್ಯೆ ನಾನು ಹೇಳ್ತೇನೆ, 270-282 ಇನ್ನೊಂದು 270-283 STD ಕ್ರಮಾಂಕ 08-282. ಮತ್ತೆ ಇದು ನಮಗೆ ಕಾಲ್ ಸಿಗ್ತಾ ಇಲ್ಲ ಸರ್, ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳೋರಿಗೆ ವಾಟ್ಸಪ್ ಮುಖಾಂತರ ತಾವು ತಮ್ಮ ಒಂದು ಸಂದೇಶಗಳನ್ನ, ತಮ್ಮ ಒಂದು ಪ್ರಶ್ನೆಗಳನ್ನ, ತಮ್ಮ ಒಂದು ಅನಿಸಿಕೆಗಳನ್ನ, ತಮ್ಮ ಒಂದು ಏನು ಕೇಳಬೇಕು, ನಾವು ಏನ್ ಹೇಳ್ಬೇಕು ಅಂತೀರಾ, ಅದ್ರ ಇದ್ರ ಮುಖಾಂತರ ತಿಳಿಸಬಹುದು ಅಂತ ಅನ್ನುತ್ತಾ ಈ ಒಂದು ವಾಟ್ಸಪ್ ಸಂಖ್ಯೆ ನಂಬರ್ ಮತ್ತೊಂದ್ಸಲ ಹೇಳ್ತೀನಿ, 94-51-57-26-00. ಈ ಒಂದು ಕಾರ್ಯಕ್ರಮ ತಮಗೋಸ್ಕರ ನಾವು ಹಮ್ಮಿಕೊಳ್ಳಲಾಗಿದ್ದು, ಇವತ್ತಿನ ಒಂದು ಕಾರ್ಯಕ್ರಮ, ಇವತ್ತಿನ ಒಂದು ಮೊದಲ ಸಂಚಿಕೆ ಇದು. ಇದು ಕಿಸಾನ್ ವಾಣಿ ಹಲೋ ಕಿಸಾನ್ ವಾಣಿ ಕಾರ್ಯಕ್ರಮ ಅಂತ ಹೇಳಿಬಿಟ್ಟು ನೇರ ಪ್ರಸಾರದಲ್ಲಿ ನಮ್ಮ ಜೊತೆಗಿದ್ದಾರೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಶ್ರೀಮತಿ BR ಮಮತಾ ಅವರು. ತಮಗೆ ಏನೇ ಕೃಷಿಗೆ ಸಂಬಂಧಪಟ್ಟಿದ್ದ ಒಂದು ವಿಚಾರವಾಗಿರಲಿ ಅಥವಾ ಇದಕ್ಕೆ ಅವಲಂಬಿತ ವಿಷಯಗಳ ಒಂದು ವಿಚಾರ ಆಗಿರಲಿ, ತರಬೇತಿ ಏನ್ ನಾವು ಪಡ್ಕೋಬೇಕು, ಯಾಕಂದ್ರೆ ಒಂದು ನಾವೀಗ ಇತ್ತೀಚಿನ ದಿನಗಳಲ್ಲಿ ಏನಂತಂದ್ರೆ ನಾವು ಅಪ್ಪ ಮಾಡಿದ್ದೆ ಕೃಷಿ ಅಂತ ಅಲ್ಲ ಇದು, ಯಾಕಂತಂದ್ರೆ ಈಗ ನಾವು ಕಾಲಿಟ್ಟಿರೋದು ಮಾಡರ್ನ್ ಒಂದು ಯುಗದಲ್ಲಿ, ಅಂತಂದ್ರೆ ಆಧುನಿಕ ಯುಗದಲ್ಲಿ. ಇದರಲ್ಲಿ ಸುಮಾರು ನಾವು ಕೇಳ್ತೀವಿ ಹೈಟೆಕ್ ಅಗ್ರಿಕಲ್ಚರು, ಮಾಡರ್ನ್ ಅಗ್ರಿಕಲ್ಚರು, ಸ್ಮಾರ್ಟ್ ಅಗ್ರಿಕಲ್ಚರು, ಈ ತರ ಎಲ್ಲಾನು ನಾವು ಕೇಳ್ತಾ ಇರ್ತೀವಿ ಇತ್ತೀಚಿನ ಒಂದು ದಿನಗಳಲ್ಲಿ. ಸೊ ಈ ಒಂದು ವಿಚಾರವಾಗಿ ನಮ್ಮ ರೈತ ಬಾಂಧವರಿಗೆ ಇವರು ಯಾವ ರೀತಿಯಿಂದ ತರಬೇತಿ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ, ಅವರ ಒಂದು ಬೇಡಿಕೆಗೆ ಅನುಗುಣವಾಗಿ ಅಂತನ್ನೋದನ್ನ ಇವತ್ತು ಮಾಹಿತಿ ಪಡ್ಕೊಳ್ಬಹುದು. ಒಂದು ದೂರವಾಣಿ ಕರೆ ಬಂದಿದೆ, ಸ್ವೀಕಾರ ಮಾಡೋಣ. ಹಲೋ ಹಲೋ ಹಲೋ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಸರ್? ಧನಂಜಯ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ಬೆಳೆ ವಿಮೆಗೆ ಸಂಬಂಧಪಟ್ಟಿದ್ ನಿಮ್ ಪ್ರಶ್ನೆ ಅಲ್ವಾ? ನಿಮ್ಮ ದೂರವಾಣಿ ಸಂಖ್ಯೆ ಕೊಡ್ತೀರಾ? 944-95-81-625. ಇದಕ್ ಬಿಟ್ರೆ ಮತ್ ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ತರಬೇತಿಗೋಸ್ಕರ ಆಗ್ಲಿ ಅಥವಾ ತರಬೇತಿ ತಗೊಳ್ಬೇಕಂತ ಇದ್ದೀರಾ? ನಮಗ್ ತರಬೇತಿ ಎಲ್ಲಿ ಕೊಡ್ತಾರೆ ನಮ್ಗೆ ಗೊತ್ತಿಲ್ಲ ಸರ್, ಅದು ಕೆಲವೊಬ್ಬರಿಗೆ ಮಾತ್ರ ಅಥವಾ ಕೆಲವೊಂದು ಹಳ್ಳಿಗೆ ಮಾತ್ರ ಸೀಮಿತ ಅಂತ ಹೇಳೋ ಒಂದು ಈ ಪ್ರಮೇಯ ಇಲ್ಲ ಸರ್. ಇಲ್ಲ ಸರ್, ನಾವು ತರಬೇತಿ ನಮ್ಮ ಮಗನ ಆಗ್ಲಿ ನಾವಾಗ್ಲೂ ತಗೊಂಡಿದ್ದು ತರಬೇತಿನ ತಗೊಂಡಿಲ್ಲ, ಕಾಡಜಿಯಲ್ಲಿ ತಗೊಂಡಿದ್ದೀವಿ. ತಗೊಂಡಿದ್ದೀರಿ? ತಗೊಂಡಿದ್ರಿ. ಆಮೇಲೆ ಕಾರ್ನೂರಲ್ಲಿ ಜೇನು ಕುಡಿಸಬೇಕು ನಮ್ಮ ಮಗ ತಗೊಂಡು ಬಂದಿದ್ರ, ನಮ್ಮ ಮಗನ ಟ್ರೈನಿಂಗ್ ತಗೊಂಡ್ರಿ. ಕೆಲವೊಂದೆಲ್ಲ ಬಹಳ ಅನುಕೂಲ ಆಗ್ತದೆ. ಇನ್ನು ಏನ್ ಬೇಕಂತ ಹೇಳ್ತೀರಾ? ಇನ್ನು ಯಾವ ತರದ ತರಬೇತಿ ಬೇಕಂತ ಹೇಳ್ತೀರಾ? ತರಬೇತಿ ಅಂತ ಹೇಳಿದ್ರೆ ಈ ತರಬೇತಿ ಕೊಡೋದ್ರಲ್ಲಿ ಎಲ್ಲ ಸರಿ ರೀ, ಅದಕ್ಕೆ ತಕ್ಕಂಗೆ ದರಗಳು ಸಿಗ್ತಾ ಇಲ್ಲ, ಅದು ರೈತರು ದೊಡ್ಡ ಮೋಸ ಆಗ್ತಾ ಇದೆ. ಈಗ ತರಬೇತಿನ ತಗೋಬಹುದು, ನಾವು ಬೆಳೆನ ಬೆಳಿಬಹುದು, ಆಹಾರನ ಕೊಡಬಹುದು ದೇಶಕ್ಕೆ, ಆದ್ರೆ ನಮ್ಮ ಬೆನ್ನೆಲುಬು ಗಟ್ಟಿ ಆಗ್ತಾ ಇಲ್ಲ. ಇದು ಸಂಬಂಧಪಟ್ಟಿದ್ದ ಒಂದು ಅಧಿಕಾರಿಗಳಿಗೆ ನಾವು ಮಾಹಿತಿ ನೀಡಿ ನಿಮಗೆ ಮತ್ತೆ ಅವರು ತಿರ್ಗಾ ನಿಮಗೆ ಫೋನ್ ಮಾಡ್ತಾರೆ. ಇವರು ಕಾಡಜ್ಜಿ ದಾವಣಗೆರೆಯಲ್ಲಿ ಪಡೆದಿದ್ದಾರೆ ಸರ್. ಹರಿಹರ ತಾಲೂಕದವರು ಮೇಡಮ್. ಹರಿಹರ ತಾಲೂಕು. 2022-25 ಬಂದ್ರೆ ನಮ್ಮ ಏನು ಆಹಾರ ಬೆಳೆಯೋದು ಏನು ಉಪಯೋಗ ಆಗ್ತಾ ಇಲ್ರಿ, ದರ ದ್ವಿಗುಣ ಆಗ್ತೈತೆ ಅಂತ ಹೇಳಿದ್ರೆ ದ್ವಿಗುಣ ಆಗ್ಲಿಲ್ರಿ. ಓಕೆ ಓಕೆ, 25 ಬಂದ್ರೆ ನಮ್ದು ಬೆಲೆ ದ್ವಿಗುಣ ಆಗ್ಲಿಲ್ಲ. ಆಯ್ತು, ಇದನ್ನ ನಾವು ಸಂಬಂಧಪಟ್ಟಿದ್ದ ಅಧಿಕಾರಿಗಳಿಗೆ ತಿಳಿಸಿ ತಮ್ಗೆ ಉತ್ತರ ಕೊಡೋ ಒಂದು ವ್ಯವಸ್ಥೆ ಮಾಡ್ತೀವಿ. ಧನಂಜಯ ಅವರೇ, ಇದು ಸರ್ ಅವರು ಬೆಳೆ ವಿಮೆ ಬಗ್ಗೆ ಕೇಳಿದ್ರು, ಅವರು ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಎಲ್ಲಿ ವಿಮೆ ಮಾಡಿಸಿದ್ರು, ನೀವು ಎಲ್ಲಿ ವಿಮೆ ಮಾಡಿಸಿದ್ರ ಅಲ್ಲಿ ಹೋಗಿ ಅಂತ ಹೇಳ್ತಾ ಇದ್ದಾರೆ. ರೈತ ಸಂಪರ್ಕ ಕೇಂದ್ರದಲ್ಲಿ ಮಾಡಿಸಿದೀರಾ ಅಥವಾ ಇನ್ಸೂರೆನ್ಸ್ ಕಂಪನಿಯಲ್ಲಿ ಮಾಡಿಸಿದೀರಾ, ಬ್ಯಾಂಕ್ನಲ್ಲಿ ಮಾಡಿಸಿದೀರಾ, ಗ್ರಾಮವನ್ನ? ಅವರು ಹೌದು ಸರ್, ಅರೆ ಸಂಬಂಧಪಟ್ಟವ್ರ ವಿಚಾರ ಮಾಡಿ ಮಾಹಿತಿ. ನೀವು ಇನ್ನು ಹೇಳ್ರಿ, ನಿಮ್ಮ ಜೇನು ಕೃಷಿ ಎಲ್ಲ ಮಾಡಿದೀನಿ ಅಂತ ಹೇಳಿದ್ರು ಸರ್, ತರಬೇತಿ ಪಡ್ಕೊಂಡಿದ್ವಿ, ಮತ್ತೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕಾಡಜ್ಜಿ ಇದೆ ಸರ್, ಅಲ್ಲಿ ಪಡ್ಕೊಂಡಿದ್ವಿ ಅಂತ ಹರಿಹರದಿಂದ ಕರೆ ಮಾಡಿದಂತ ಅವ್ರು ತಿಳಿಸಿದ್ರು ಸರ್. ಧನ್ಯವಾದ ಧನಂಜಯ ಅವರೇ ತಮ್ಮ ಪ್ರಶ್ನೆಗೆ. ಇನ್ನೊಂದು ಕರೆ ಸ್ವೀಕಾರ ಮಾಡೋಣ. ಮೇಡಮ್, ಕರೆ ಇನ್ನು ಬರ್ತಾ ಇಲ್ಲ. ಸೊ ಈಗ ಏನಂತಂತಂದ್ರೆ, ನಾವು ಹೇಳ್ತಾ ಇದ್ದೀರಿ ಈಗ ತರಬೇತಿ ಕುರಿತು ಹೇಳ್ತಾ ಇದ್ದೀರಿ, ಅದನ್ನ ಮುಂದುವರಿಸಿ ಮೇಡಮ್. ಈಗ ಪ್ರಾರಂಭದಲ್ಲಿ ನಾವು ಈಗೇನು ಅನುದಾನ ಬರ್ತದೆ ಅದು ಅದರನ್ನ ಅದಕ್ಕೆ ಮುಂಚಿತವಾಗಿ ನಾವೀಗ ಪೂರ್ವ ತಯಾರಿ ಹಂಗಾಮಿನ ಪೂರ್ವ ತಯಾರಿ ಬಗ್ಗೆ ಅಂತರ್ಜಾಲ ತರಬೇತಿಗಳನ್ನ ಹಮ್ಮಿಕೊಂಡಿದ್ವಿ ಸರ್. ಅಂತರ್ಜಾಲ ಅಂದ್ರೆ ಆನ್ಲೈನ್ ತರಬೇತಿಗಳು, ನಾವು ಅದನ್ನ ಗುಂಪುಗಳಿಗೆ ರಾಜ್ಯ ಮಟ್ಟದ ಗುಂಪುಗಳಿಗೆ. ಇನ್ನೊಂದು ಕರೆ ಬರ್ತಾ ಇದೆ, ಅದನ್ನ ಸ್ವೀಕಾರ ಮಾಡಿ ನಮ್ಮ ಚರ್ಚೆಯನ್ನ ಮುಂದುವರಿಸೋಣ. ಸರಿ, ಹಲೋ, ಮುರುಳೀಧರ ಶಿವಮೊಗ್ಗ ಅವರೇ, ಅನುಪಿನಕಟ್ಟೆ ಮುರುಳೀಧರ್ ಅವರೇ, ನಮಸ್ಕಾರ ನಿಮಗೂ ನಮಸ್ಕಾರ. ಹಲೋ ಕಿಸಾನ್ ವಾಣಿಗೆ ನಿಮಗೆ ಸ್ವಾಗತ, ಪ್ರಶ್ನೆ ಕೇಳಿ. ಈಗ ಕೃಷಿ ಯಾಂತ್ರೀಕರಣ ಬಂದಿರೋದ್ರಿಂದ ಅದ್ರ ಬಗ್ಗೆ ಏನಾದ್ರು ಟ್ರೈನಿಂಗ್ ಕೊಡ್ತಾರಾ? ಒಂದೇ ಪ್ರಶ್ನೆ, ಯಾಂತ್ರೀಕರಣಗಳಿಂದ ನಡೀತಾ ಇರೋದ್ರಿಂದ ಅದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾರಾ? ಆ ಟ್ರೈನಿಂಗ್ ಕೊಟ್ಟ ನಂತರ ಅವ್ರ ಯಾಂತ್ರೀಕರಣ ತಗೊಳ್ಳಕ್ಕೆ ಸರ್ಕಾರದ ಸಬ್ಸಿಡಿ ಏನಾದ್ರು ಸಿಗುತ್ತಾ ಅಂತ ನಿಮ್ಮ ಪ್ರಶ್ನೆ. ಓಕೆ, ನಮ್ಮ ಸಹಾಯಕ ನಿರ್ದೇಶಕರು ಇದ್ದಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ಮುರಳೀಧರ್ ಅವರು, ನೀವು ಕೃಷಿ ಯಾಂತ್ರೀಕರಣದ ಬಗ್ಗೆ ಕೇಳಿದ್ರಿ, ಮತ್ತೆ ಯಾವ ರೀತಿ ಅದರ ತರಬೇತಿ ಪಡೆದ ನಂತರ ಕೃಷಿ ಇಲಾಖೆ ಸೌಲಭ್ಯವನ್ನ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೇಳಿದ್ರಿ. ತಾವು ಶಿವಮೊಗ್ಗ ಯಾವ ಹೋಗ್ಲಿ ಸರ್? ಮುರಳೀಧರ್ ಅವರು, ಇದು ಅನ್ಪಿನಕಟ್ಟೆ ಗ್ರಾಮ, ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಯಾಂತ್ರೀಕರಣ ಅಂದ್ರೆ ಈಗ ಭತ್ತದ ನಾಟಿ ಇದ್ರಿಂದನೂ ಕೂಡ ತರಬೇತಿಯನ್ನ ಯಾಂತ್ರೀಕರಣ ನಾಟಿ ಇರ್ಬೋದು, ಉಳುಮೆ ಮಾಡೋದ್ರ ಬಗ್ಗೆ ಇರ್ಬೋದು, ಅದರದ್ದು ವಿಶೇಷ ತರಬೇತಿಯನ್ನ ಮಾಡ್ಬೋದು ಸರ್. ಮತ್ತೆ ನಿಮ್ದು FID ಏನು ಕ್ರಿಯೇಟ್ ಆಗಿರುತ್ತೆ ರೈತ ಸಂಪರ್ಕ ಮೂಲಕ ಕೇಂದ್ರದ ಮೂಲಕ ನೀವು ಸೌಲಭ್ಯ ಏನಿದೆ ಅದನ್ನ ಪಡ್ಕೊಳ್ಬಹುದು. ಮತ್ತು ಯಾವ ಯಂತ್ರದ್ದು ನಿಮಗೆ ಅವಶ್ಯಕತೆ ಇದೆ ಈಗ ನೀವು ಹೇಳಿ ಸರ್? ಸಂಸ್ಕರಣೆ ವರೆಗೂ ಇದೆ. ಯಾಂತ್ರೀಕರಣ ಅಂದ್ರೆ ಉಳಿದ ಯಾವ ಉಪಕರಣಗಳು ಬೇಕು ನಿಮಗೆ? ಅಲ್ಲ ಸರ್, ನಾನು ಕೇಳ್ತಾ ಇರೋದು ಈಗ ಕೆಲವರು ಲೋನ್ ತಗೋಬೇಕಂತಾರೆ, ಇವನ್ನೆಲ್ಲ ಇದೆ, ಅದು ಯಾಂತ್ರೀಕರಣಕ್ಕೆ ಎಲ್ಲ ನಂಗೂ ಟ್ರೈನಿಂಗ್ ಕೊಡ್ತೀರಾ? ಹೌದು ಸರ್, ತರಬೇತಿ ಕೊಡ್ತೀನಿ. ಸಬ್ಸಿಡಿ ತಗೊಂಡು ತಗೊಳಕ್ಕೆ ಅನುಕೂಲ ಇದೆಯಾ? ಇದೆ ಸರ್, ಇದೆ. ತಮ್ಮ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಇದನ್ನು ತಮ್ಮ ದೂರವಾಣಿ ಒಂದು ನೋಟ್ ಮಾಡ್ಕೊಳ್ಳಿ ಸರ್. ನಿಮ್ಮ ದೂರವಾಣಿ ಸಂಖ್ಯೆ ಹೇಳಿ ಮುರಳೀಧರ್. 9663267961. ಇದನ್ನ ತಮ್ಗೆ ತಿಳಿಸ್ತಾರೆ ಏನಂತ ಹೇಳ್ಬಿಟ್ಟು. ಧನ್ಯವಾದ ಮುರಳೀಧರ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಂದು ಕರೆ ಸ್ವೀಕಾರ ಮಾಡೋಕ್ಕಿಂತ ಮೊದಲು ನಾನು ಮತ್ತೆ ತರಬೇತಿ ಬಗ್ಗೆ ಅದನ್ನು ಹೇಳ್ತಾ ಇದ್ದೀನಿ, ಮತ್ತೆ ನಾನೀಗ ಅವರಿಗೆ ನಂಬರ್ ಕೂಡ ಹೇಳಬೇಕು. ರೈತ ಬಾಂಧವರೇ, ಇದು ನೇರ ಫೋನಿನ ಕಾರ್ಯಕ್ರಮ, ನಿಮಗೋಸ್ಕರ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ, ಇದು ಮೊದಲ ಸಂಚಿಕೆ ಹೆಲೋ ಕಿಸಾನ್ ವಾಣಿ ಅಂತಂತ ಹೇಳ್ಬಿಟ್ಟು. ಇದು ನೀವು ಇದರಲ್ಲಿ ಭಾಗವಹಿಸುವುದಾದ್ರೆ ನಮ್ಮ ಒಂದು ದೂರವಾಣಿ ಸಂಖ್ಯೆ ಆಕಾಶವಾಣಿ ಭದ್ರಾವತಿ ದೂರವಾಣಿ ಸಂಖ್ಯೆ 2702282 2702283. ಎಸ್ಟಿಡಿ ಕ್ರಮಾಂಕ 08282. ಇನ್ನೇನು ನಮಗೆ ಕರೆ ಸಿಗ್ತಾ ಇಲ್ಲ ಅಂತನ್ನೋರಿಗೆ ವಾಟ್ಸಪ್ ಮೂಲಕ ಕೂಡ ತಾವು ತಮ್ಮ ಸಂದೇಶ, ಪ್ರಶ್ನೆ, ಸಂದೇಹಗಳನ್ನ ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9481572600. ಮೇಡಮ್, ಈಗ ಅಂತರ್ಜಾಲದ ಬಗ್ಗೆ ಮುಂದುವರಿಸಿ ಹೇಳ್ತಾ ಇದ್ವಿ. ಈಗ ರಾಜ್ಯ ಮಟ್ಟದಲ್ಲಿನ ಗುಂಪುಗಳಿಗೆ ಇದನ್ನ ಕಳಿಸ್ತೀವಿ ಸರ್. ಗರಿಷ್ಠ ನೂರು ಜನ ಇದಕ್ಕೆ ನಾವು ಆನ್ಲೈನ್ನಲ್ಲಿ ಎಂಟ್ರಿ ಮಾಡ್ಕೊಳ್ತೀವಿ. ಈ ಸಂಪನ್ಮೂಲ ವ್ಯಕ್ತಿಗಳಾಗಿ ನಾವು ಪ್ರಗತಿಪರ ರೈತರು, ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ವಿಜ್ಞಾನಿಗಳು, ಈ ತರ ಎಲ್ಲರ ನಮ್ಮ ಇಲಾಖೆ ಹಿರಿಯ ಅಧಿಕಾರಿಗಳ ಮೂಲಕ ಯೋಜನೆಗಳ ಮಾಹಿತಿಯನ್ನ ಈಗಾಗಲೇ ನೀಡ್ತಾ ಇದ್ದೀವಿ. ಮುಂದೆ ಕೂಡ ಅವರು ಈ ವಿಷಯದ ಬಗ್ಗೆ ಬೇಕಂದ್ರೆ ಸಂಬಂಧಪಟ್ಟ ಈಗೇನು ಇವರು ಮುರಳೀಧರ್ ಅವರು ಯಂತ್ರೋಪಕರಣ ಅದನ್ನ ವಾಟ್ಸ್ಆಪ್ ಇದು ಏನು ಮೊಬೈಲ್ ಆಂಡ್ರಾಯ್ಡ್ ಮೊಬೈಲ್ ಇದೆ ಅದರಿಂದನೇ ಜಾಯಿನ್ ಆಗಿ ಇದು ಮಾಡಬಹುದು. ಅಥವಾ ಹತ್ತಿರದ ಏನಾದರೂ ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು, ಬೇರೆ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಹೋಗಿ ಈ ಲಾಗಿನ್ ನಲ್ಲಿ ಮಾಡ್ಕೊಳ್ಬಹುದು. ಪ್ರತಿ ಗ್ರಾಮ ಪಂಚಾಯತಿ ಕೂಡ ಇದನ್ನ ನಾವು ಕೃಷಿ ಸಖಿಯರ ಮೂಲಕ ಕಳಿಸ್ತಾ ಇದ್ದೀವಿ. ಮತ್ತೆ ಇದು ನಮ್ಮ ಜಿಲ್ಲೆ ಹೊರತುಪಡಿಸಿ ಕೂಡ ಅವರು ಜಾಯಿನ್ ಆಗ್ಬಹುದು. ನಾವು ಏನು ಸಂಸ್ಥಾ ತರಬೇತಿ ಅಥವಾ ಆವರಣ ತರ ತರಬೇತಿಯನ್ನ ಕೊಡ್ತಾ ಇದೀವಿ, ಅದ್ರ ಜೊತೆಗೆ ಈ ಆನ್ಲೈನ್ ತರಬೇತಿಯಲ್ಲಿ ಬೇರೆ ಬೇರೆ ಜಿಲ್ಲೆಯವರು ಕೂಡ ಅದು ಭಾಗವಹಿಸಬಹುದು. ಈಗಾಗಲೇ ಬಾಗಲಕೋಟೆ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಅವರೆಲ್ಲ ನಮ್ಮ ಚಿತ್ರದುರ್ಗ ಜಿಲ್ಲೆಯವರಾಗಿರ್ಬೋದು, ಚಿಕ್ಕಮಂಗ್ಳೂರು, ಈ ತರ ಬೇರೆ ಬೇರೆಯವರು ಕೂಡ ಈ ಅಂತರ್ಜಾಲ ತರಬೇತಿಯಲ್ಲಿ ಭಾಗವಹಿಸಿ ಸದುಪಯೋಗ ಪಡ್ಕೊಳ್ತಾ ಇದ್ದಾರೆ. ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ ಮೂಲಕ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸಾಗರದಿಂದ ಕುಸುಮ ಶ್ರೀಧರ್ ಅಂತ ಹೇಳ್ಬಿಟ್ಟು ಅವ್ರ ಪ್ರಶ್ನೆ ಏನಿದೆ ಅಂತಂದ್ರೆ, ಅಡಿಕೆ ಬೆಳೆಯಬೇಕು ಅಂತ ಅಂದ್ಕೊಂಡಿದ್ದೀನಿ, ನನಗಿರುವ 1 ಎಕರೆ ಜಮೀನಲ್ಲಿ ಅಡಿಕೆ ಬೆಳೆಯಲು ನಿಮ್ಮಲ್ಲಿ ತರಬೇತಿ ಸಿಗುತ್ತಾ ಅಂತ ಕೇಳ್ತಾವ್ರೆ. ಈ ಅಡಿಕೆ ಬೆಳೆ ಇದರಲ್ಲಿ ಕುಸುಮ ಅವರು ಸಾಗರದಿಂದ ಅಂತ ಹೇಳಿದ್ದಾರೆ. ಈಗ ಅಲ್ಲಿ ನಾವು ಅಡಿಕೆ ಬೆಳೆ ವಿಶೇಷ ತರಬೇತಿಯನ್ನ ನೀಡಬೇಕಾಗ್ತದೆ, ಆವರಣೇತರ ತರಬೇತಿಯನ್ನ ನೀಡಲಿಕ್ಕೆ ಅವಕಾಶ ಇದೆ. ಆದ್ರೆ ಅವರು ಯಾವ ಸಾಗರ ತಾಲೂಕು ಅಲ್ಲಿನ ಸುತ್ತಮುತ್ತಲಿನ ಒಬ್ಬರಿಗೆ ಕೇವಲವಾಗಿ ಕೊಡೋದಕ್ಕೆ ಆಗೋದಿಲ್ಲ, ಇವರ ದೂರವಾಣಿಯ ಸಂಖ್ಯೆಯನ್ನು ತಗೊಳ್ಳೋಣ ಸರ್. ಜೊತೆಗೆ ತರಬೇತಿಗೆ ಏನಾದರೂ ಫೀಸ್ ಕಟ್ಟಬೇಕಾ ಅಂತ? ಇಲ್ಲ, ಫೀಸ್ ಶುಲ್ಕ ಏನಿಲ್ಲ ಸರ್. ಉಚಿತವಾಗಿ ಅವರಿಗೆ ಇದು ನಮ್ಮ ಸಂಸ್ಥೆಯಲ್ಲಿ ಮಾಡೋದಾದ್ರೆ ವಾಸ್ತವಿಕ ಪ್ರಯಾಣ ವೆಚ್ಚವನ್ನ ಕೊಡ್ತಾರೆ ಹೋಗಿ ಬರುವಂತದನ್ನ. ಮತ್ತು ಈಗಾಗಲೇ ನಾವು ಸಾಗರದಲ್ಲಿ ತರಬೇತಿಯನ್ನು ಮಾಡಿದ್ದೀವಿ, ಅದರಲ್ಲಿ ಇವರು ಕುಸುಮ ಅವರು ಕೇಳಿದಂತ ಅಡಿಕೆ ಬೆಳೆ ಬಗ್ಗೆ ಪ್ರತ್ಯೇಕವಾದ ಒಂದು ವಿಷಯವನ್ನ ಇಟ್ಕೊಂಡು ಮಾಡಬಹುದು. ಅಡಿಕೆ ಬೆಳೆ ತರಬೇತಿ ಇದ್ದಾಗ ನಾವು ಅವರಿಗೆ ಈಗಾಗಲೇ ನೀಡಿದ್ದಾರೆ ಅವರ ದೂರವಾಣಿಯನ್ನ, ಅವರಿಗೆ ಆಹ್ವಾನಿಸ್ತೇವೆ ಆ ತರಬೇತಿಗೆ ಅವರ ಒಂದು. ಮತ್ತು ಅಡಿಕೆ ಸಂಶೋಧನೆ ಕೇಂದ್ರದಲ್ಲೇನೆ ನಾವು ಇದನ್ನ ತರಬೇತಿಯನ್ನ ಹಮ್ಮಿಕೊಂಡಾಗ ನಾವಿಲ್ಲೇ ಇದರಲ್ಲಿ ಬಂದು ಅವರು ಭಾಗವಹಿಸಬಹುದು ಅಂತ ಹೇಳ್ತೇನೆ. ಈಗ ನಮ್ಮ ಚರ್ಚೆನ ಮುಂದುವರ್ಸೋಣ. ಈ ಒಂದು 2025-26 ಸಾಲಿನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಹಳ್ಳಿಕೆರೆ ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲೆಯಿಂದ ಯಾವ ಒಂದು ಕಾರ್ಯಕ್ರಮಗಳ ಬಗ್ಗೆ ಮುಂದುವರಿಸಿ ಮೇಡಮ್? ಅಂತರ್ಜಾಲ ತರಬೇತಿ ನಂತರ ನಾವೀಗ ಕೃಷಿಯೇತರ ವಿಷಯ, ಬರೀ ಕೃಷಿ ಅಂದ್ರೆ ಅಷ್ಟು ಸಮಗ್ರ ಕೃಷಿ ಪದ್ಧತಿ ಈಗ ನಡೀತಾ ಇರೋದ್ರಿಂದ ಕೃಷಿಯೇತರ ತೋಟಗಾರಿಕೆ, ಈಗಾಗಲೇ ಕುಸುಮ ಅವ್ರು ಕೇಳಿದಂಗೆ ನಾವು ಅಡಿಕೆ ಬೆಳೆ ಬಗ್ಗೆ ಮತ್ತೆ ಯಾಂತ್ರೀಕರಣದ ಬಗ್ಗೆ ಈಗೆಲ್ಲ ಪ್ರಶ್ನೆ ಕೇಳಿದ್ದಾರೆ, ಜೇನು ಕೃಷಿ ಬಗ್ಗೆ ಕೇಳಿದ್ದಾರೆ. ಆ ಥರದ್ದನ್ನು ಒಂದು 3 ದಿನದ್ದಾದ್ರೆ ನಾವು ಪ್ರತಿ ದಿನಕ್ಕೆ 4 ಅಧಿವೇಶನಗಳನ್ನ ಮಾಡ್ಕೊಳ್ತಾ ಇರ್ತೀವಿ. ಅದರಲ್ಲಿ ಅವರು ಕೇಳಿದಂತ ವಿಷಯಗಳನ್ನ ಅಳವಡಿಸ್ಕೊಳ್ಬಹುದು. ಈಗಾಗಲೇ ನಾವು ತರಬೇತಿಯನ್ನು ಮಾಡಿದಂಥದ್ರಲ್ಲಿ ಮುಂದೆ ಬರುವಂತದ್ರಲ್ಲಿ ನಾವು ಪಶುಸಂಗೋಪನೆ, ಜೇನು ಕೃಷಿ, ತೋಟಗಾರಿಕೆ ಈ ತರದನ್ನ ಕೊಳ್ತಾ ಇದೀವಿ. ಮತ್ತು ಸಂಸ್ಥಾ ತರಬೇತಿಯಲ್ಲಿ ನಾವು ಹೆಚ್ಚಿನದಾಗಿ ಒತ್ತು ಕೊಡುವಂಥದ್ದು ಅವರು 3 ದಿನ, 5 ದಿನ, 6 ದಿನ ವಿಶೇಷ ತರಬೇತಿಯಲ್ಲಿ ಭಾಗವಹಿಸ್ಕೊಳ್ಬೇಕಂತ ರೈತ ಬಾಂಧವರಲ್ಲಿ ಕೇಳ್ತೀವಿ. ಕನಿಷ್ಠ ನಮಗೆ 30 ಜನ ಬೇಕು, ಗರಿಷ್ಠ 50 ಜನರ ಬಗ್ಗೆ ತರಬೇತಿಯನ್ನು ನೀಡಲಿಕ್ಕೆ ಅವಕಾಶ ಇದೆ. ಇದರಲ್ಲಿ ಮಹಿಳೆಯರು ಮತ್ತೆ ಪುರುಷರು ಅಂತ ಹೇಳಿ ಅನುಪಾತ ಇದೆಯಾ ಮೇಡಮ್? ಅನುಪಾತ ಮಾಮೂಲಿ ನಮಗೇನು ಸರ್ಕಾರಿ ನಿಬಂಧನೆಗಳಲ್ಲಿ 30%, 30%ರಷ್ಟು ಮೀಸಲಾತಿ ಇರಬೇಕು, ಪರಿಶಿಷ್ಟ ಜಾತಿ ಪಂಗಡ ಈ ತರ ಇರ್ತದೆ. ಅದನ್ನ ನಾವು ಅಳವಡಿಸ್ತಾ ಇದ್ದೀವಿ, ಅದನ್ನು ಫಾಲೋ ಮಾಡ್ತಾ ಇರ್ತೀವಿ ಸರ್. ಮತ್ತೆ ಈ ತರಬೇತಿಗಳಲ್ಲಿ ಕ್ಷೇತ್ರ ಭೇಟಿಗೆ ಕೌಶಲ್ಯ ಆಧಾರಿತ ತರಬೇತಿ ಅಂತ ಏನು ಹೇಳ್ತೀವಿ ಅಲ್ಲಿ ಕ್ಷೇತ್ರ ಭೇಟಿಗೆ ಹೆಚ್ಚಿನ ಒತ್ತು ಕೊಡ್ತಾ ಇದೀವಿ. ಅದರಲ್ಲಿ ನಾವು ಮೂಡಿಗೆರೆ ಆಗಿರ್ಬೋದು, ಬಾವಿಕೆರೆ ಆಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರ, ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಿಗೆ ಭೇಟಿ ನೀಡಿ ಮತ್ತು ಪ್ರಗತಿಪರ ರೈತರ ತಾಕುಗಳಿಗೆ ಭೇಟಿ ನೀಡಿ ಇವರನ್ನ ತರಬೇತಿಗೆ ಹಾಜರಾದಂತವ್ರನ್ನ ಅಲ್ಲಿ ಕರ್ಕೊಂಡೋಗಿ ಅವರಿಗೆ ಮನೆಗೆ ಬರಕೆ ಆಗುತ್ತೆ, ನೋಡಿ ತಿಳಿ ಮಾಡಿದ ಕಲಿ ಅನ್ನೋ ಇದ್ರಲ್ಲಿ ಅವರು ತುಂಬಾ ಈ ಅಡಿಕೆ ಸಿಪ್ಪೆಯಿಂದ ಗೊಬ್ಬರ ತಯಾರಿಸೋದು ಇರ್ಬೋದು, ಆ ತರದ ವಿಷಯಗಳನ್ನ ಪಶುಸಂಗೋಪನೆ ಬಗ್ಗೆ ಸಾಕ್ಷ್ಯವಾಗಿ ನೋಡಿ ತಿಳ್ಕೊಳ್ಳುವಂಥದ್ದು ಬಹಳ ಇರ್ತದೆ. ಇಂಥದನ್ನ ಅಳವ ಮಾಡ್ತಾ ಇದ್ದೇವೆ ಈಗ. ಈ ಒಂದು ಮೇಡಮ್, ಈಗ ಆಧುನಿಕ ಯುಗದಲ್ಲಿ ಯಾಕಂತಂದ್ರೆ ತನ್ನ ಕೈ ಬೆರಳಲ್ಲೇ ಪ್ರತಿಯೊಂದು ಸಿಗುತ್ತೆ ಅವರಿಗೆ. ನಾವ್ಯಾಕೆ ಹೋಗ್ಬೇಕಪ್ಪ ತರಬೇತಿಗೆ? ನಮ್ಮಲ್ಲಿ ಮೊಬೈಲ್ ಅಲ್ಲೇ ಬಂದ್ಬಿಡ್ತದೆ, ಯೂಟ್ಯೂಬ್ ಅಲ್ಲೇ ಬಂದ್ಬಿಡ್ತದೆ, ಅಥವಾ ಇದರಲ್ಲೇ ನಮ್ಮಲ್ಲಿ ಎಲ್ಲ ಸಿಗುತ್ತೆ ಅಂತ ಈ ಒಂದು ಕೆಲವೊಬ್ರು ಈ ತರ ಯೋಚನೆ ಮಾಡೋರು ಇರ್ತಾರೆ. ಸೊ ಈ ಒಂದು ಸಮಸ್ಯೆ ಅಥವಾ ಈ ಒಂದು ಈ ತರದ ಒಂದು ಇದಕ್ಕೆ ತಾವು ಯಾವ ರೀತಿಯಿಂದ ತಯಾರಿ ಮಾಡ್ಕೊಂಡಿದ್ದೀರಿ ಮೇಡಮ್ ತರಬೇತಿ ಕೊಡೋಕ್ಕೋಸ್ಕರ? ತರಬೇತಿ ಅಂದ್ರೆ ಇದು ನಾವು ಇಲ್ಲಿ ಬಂದಾಗ ನಮಗೆ ಅವರು ಬೇರೆ ಬೇರೆ ಕಡೆಯಿಂದ ಸಂಪನ್ಮೂಲ ವ್ಯಕ್ತಿಗಳಿದ್ದಾಗ ಇಲ್ಲಿ ಸಂಸ್ಥಾ ತರಬೇತಿ ಇಲ್ಲಿದ್ರೆ ನಾವು ಅವರಿಗೆ ಆನ್ಲೈನ್ ಮುಖಾಂತರ ಮಾಡಿ ಡಿಜಿಟಲ್ ಬೋರ್ಡ್ ಮುಖಾಂತರ ನೇರ ಸಂಪರ್ಕವನ್ನು ಅವರು ಮಾಡಬಹುದು. ಮತ್ತೆ ಇದು ನಾವೇನು ವಿಜ್ಞಾನಿಗಳು ಹೇಳ್ತಾರೆ ಅಥವಾ ಪ್ರಗತಿಪರ ರೈತರು ಹೇಳ್ತಾರೆ ಅವರು ಅಳವಡಿಸಿದ್ದನ್ನ ಅವರು PPT ಮುಖಾಂತರ ಅದನ್ನು ನೇರವಾಗಿ ನೋಡಿ ತಿಳ್ಕೊಳ್ಬಹುದು. ಮತ್ತೆ ಎಲ್ಲ ಗುಂಪುಗಳನ್ನ ಮಾಡಿದ್ದೇವೆ, ವಾಟ್ಸ್ಆಪ್ ಗುಂಪುಗಳು, ಅಲ್ಲಿ ವಿಡಿಯೋ ಇದನ್ನೆಲ್ಲ ನೋಡ್ಕೊಳ್ಬಹುದು. ಅದು ಸಂಬಂಧಪಟ್ಟ ಪ್ರಶ್ನೆಗಳಿಗೆ ನಾವು ಅದನ್ನೇ ಫಾಲೋ ಅಪ್ ಮಾಡಿ ಒಂದು ಡಾಕ್ಯುಮೆಂಟರಿ ಟೈಪ್ ಅವರಿಗೆ ತಿಳಿಸ್ಕೊಡುವಂತ ಅವಕಾಶ ಇದೆ. ರೈತ ಬಾಂಧವರೇ, ಇದು ನೇರ ಫೋನ್ ಇನ್ ಕಾರ್ಯಕ್ರಮ ಹಲೋ ಕಿಸಾನ್ ವಾಣಿ. ಇವತ್ತು ನಮ್ಮ ಜೊತೆ ಸಹಾಯಕ ಕೃಷಿ ನಿರ್ದೇಶಕರಾದ ಮಮತಾ BR ಅವರು ನಮ್ಮ ಜೊತೆಗಿದ್ದಾರೆ. ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಹಳ್ಳಿಕೆರೆ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇವರು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದಾರೆ. ಇವತ್ತೇನು ಅಂತಂತಂದ್ರೆ ಈ 2025-26 ಸಾಲಿನಲ್ಲಿ ಏನೆಲ್ಲ ಒಂದು ರೈತರಿಗೆ ಕಾರ್ಯಕ್ರಮಗಳನ್ನ ಕೊಡಬೇಕು, ತರಬೇತಿ ಮುಖಾಂತರ ಅವರಿಗೆ ಸಬಲೀಕರಣ ಮಾಡಬೇಕು, ಅವರಿಗೆ ಒಂದು ವೈಜ್ಞಾನಿಕ ಮಾಹಿತಿ ಜೊತೆಗೆ ವೈಜ್ಞಾನಿಕ ಒಂದು ಕೃಷಿ ಪದ್ಧತಿ ಅಳವಡಿಸಕ್ಕೋಸ್ಕರ 10 ಕಾರ್ಯಕ್ರಮಗಳನ್ನ ಇವರು ಹಮ್ಮಿಕೊಂಡಿದ್ದಾರೆ. ಈ ಕುರಿತು ಇವತ್ತು ನಾವು ಫೋನಿನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, ಇನ್ನೊಂದ್ಸಲ ಹೇಳ್ತೀನಿ, 2702822 2702883. ಎಷ್ಟಿಡಿ ಕ್ರಮಾಂಕ 08282. ಮತ್ತೆ ನಮಗೆ ಕಾಲ್ ಸಿಗ್ತಾ ಇಲ್ಲ ಅಂತ ಅನ್ನೋರಿಗೆ ವಾಟ್ಸ್ಆಪ್ ಮುಖಾಂತರ ತಾವು ತಮ್ಮ ಒಂದು ಸಂದೇಶವನ್ನ ಕಳಿಸಬಹುದು. ವಾಟ್ಸ್ಆಪ್ ಮುಖಾಂತರ ಪ್ರಶ್ನೆಗಳನ್ನು ಕೂಡ ಕೇಳಬಹುದು, ತಮ್ಮ ಸಲಹೆ ಸೂಚನೆಗಳು ಕೂಡ ಈ ಮುಖಾಂತರ ತಿಳಿಸಬಹುದು ಅಂತ ಹೇಳ್ತಾ ವಾಟ್ಸ್ಆಪ್ ಸಂಖ್ಯೆ 9451527600. ಮೇಡಮ್, ನಮ್ಮ ಒಂದು ಈ ಚರ್ಚೆಯನ್ನ ಮುಂದುವರ್ಸೋಣ. ಈಗ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ನಾವೀಗಾಗಲೇ ತರಬೇತಿಯನ್ನ ಪ್ರಾರಂಭಿಸಿದ್ದೇವೆ. ಸಂಸ್ಥಾ ತರಬೇತಿಯಲ್ಲಿ 3 ದಿನ. ಮತ್ತು ಈಗ ಹೆಚ್ಚಿನದಾಗಿ ರೈತರು ಈಗ ಹಿಂಗೆ ನೀವು ಆಧುನಿಕ ಇದನ್ನ ಕೇಳಿದ್ರಿ, ನಮ್ಮ ಸ್ಥಳದಲ್ಲೇ ಬಂದು ತರಬೇತಿ ನೀಡಿ, ನಾವು ಅಲ್ಲಿಗೆಲ್ಲ ಬರಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ, ಬಿಡುವೆ ಬಿರುಸಿನ ಕೆಲಸ ಇರ್ತದೆ ಅಂತ ನಾವು ಕನಿಷ್ಠ ಆ ಭಾಗದ ಈಗಾಗಲೇ ಗ್ರಾಮ ಪಂಚಾಯತಿ ವ್ಯಾಪ್ತಿಲಾಗಿರ್ಬೋದು, ಮತ್ತೆ ಗ್ರಾಮ ಮಟ್ಟದಲ್ಲಿ ಮತ್ತೆ ಹೋಬಳಿ ಮಟ್ಟದಲ್ಲಿ ತಾಲೂಕಾ ಈ ತರ ತರಬೇತಿಗಳನ್ನ ಈಗ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿ ನೀಡ್ತಾ ಇದ್ದೇವೆ. ಮತ್ತು ಇನ್ನೊಂದು NMSC ಅಂತ ನೈಸರ್ಗಿಕ ಕೃಷಿ ಬಗ್ಗೆ ಈಗಾಗಲೇ ಕೃಷಿ ಸಖಿಯರ ಮೂಲಕ ಮತ್ತು ರೈತ ಸಂಪರ್ಕ ಕೇಂದ್ರದ ಮೂಲಕ NMSF ಅಂತ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಇದರಲ್ಲಿ 3 ಹಂತದಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಸಖಿಯರು ಇದರ ತರಬೇತಿಯನ್ನು ಪಡ್ಕೊಂಡಿದ್ದಾರೆ. ಮತ್ತು ನಾವು ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಕೃಷಿ ಸಖಿಯರಿಗೆ ಮತ್ತು ಸಂಪನ್ಮೂಲ ವ್ಯಕ್ತಿಗಳು, ವಿಜ್ಞಾನಿಗಳು ಮತ್ತು ಅದನ್ನು ಅಳವಡಿಸಿಕೊಂಡಂತ ರೈತರ ಮುಖಾಂತರ ತರಬೇತಿಯನ್ನು ನೀಡಿದ್ದೇವೆ. ಮತ್ತೆ ಈಗಾಗಲೇ ಹೋಬಳಿ ಮಟ್ಟದಲ್ಲಿ ಮತ್ತೆ ಗ್ರಾಮ ಮಟ್ಟದಲ್ಲಿ ರೈತರ ಕ್ಷೇತ್ರಕ್ಕೆ ಹೋಗಿ ಮಾಡುವಂತದನ್ನ ಮುಂದುವರಿಸ್ತಾ ಇದ್ವಿ. ಒಟ್ಟಾರೆ ಗ್ರಾಮದಲ್ಲಿ ನಮ್ದು ಈ ತರ ತರಬೇತಿ ನಡೀತಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಒಂದೊಂದು ಹಂತದಲ್ಲಿ ಮಾಡ್ತಾ ಇದ್ದೀವಿ. ಇದರ ಸದುಪಯೋಗವನ್ನ ಅವರು ರೈತ ಬಾಂಧವರು ಪಡ್ಕೊಳ್ಬೇಕಂತ ಕೇಳ್ಕೊಳ್ತೀವಿ. ಸೊರಬದಿಂದ ಶಂಕರ್ ಅವರು ವಾಟ್ಸ್ಆಪ್ ಮಾಡಿದ್ದಾರೆ, ವಾಟ್ಸ್ಆಪ್ ಸಂದೇಶ ಕಳಿಸಿದ್ದಾರೆ. ನಾವು ತರಬೇತಿಗೆ ಬರಬೇಕು ಅಂದ್ರೆ ಯಾರನ್ನ ಸಂಪರ್ಕಿಸಬೇಕು, ಒಂದು ಪ್ರಶ್ನೆ. ಇನ್ನೊಬ್ರು ಶಿಕಾರಿಪುರದಿಂದ ಸುನೀತಾ ಅಂತ ಹೇಳ್ಬಿಟ್ಟು, ಮಹಿಳೆಯರಿಗಾಗಿ ಯಾವೆಲ್ಲ ವಿಶೇಷ ತರಬೇತಿ ಕಾರ್ಯಕ್ರಮಗಳು ನಿಮ್ಮಲ್ಲಿವೆ ಅನ್ನೋದು. ಮೂರನೇ ಪ್ರಶ್ನೆ, ಶಿವಮೊಗ್ಗದಿಂದ ಪಲ್ಲವಿ ಅವರು ಮಾತಾಡಿದ, ಇದು ವಾಟ್ಸ್ಆಪ್ ಮುಖಾಂತರ ಸಂದೇಶ ಕಳಿಸಿದ್ದಾರೆ, ಯಾವಾಗ ತರಬೇತಿಗಳು ಪ್ರಾರಂಭ ಆಗುತ್ತೆ ಅಂತ ನಮಗೇನು ನಮಗೆ ತಿಳಿಸುತ್ತೀರಾ ಅಂತ. ತರಬೇತಿಗಳು ಮತ್ತು ದಿನಗಳು ಅಂತ ಹೇಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಈಗ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡಿ ಮೇಡಮ್. ಸೊರಬದಿಂದ ಶಂಕರ್ ಅವರು, ತರಬೇತಿಗಳ ತರಬೇತಿಗೋಸ್ಕರ ಯಾರನ್ನು ಸಂಪರ್ಕಿಸಬೇಕು? ಸೊರಬದ ನೀವು ಸೊರಬ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ ಅವರ ಅಥವಾ ನಿಮ್ಗೆ ಹತ್ತಿರದ ಯಾವ್ದಿದೆ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಈ ಕಾರ್ಯಕ್ರಮದ ನಂತರ ನಮ್ಮ ಒಂದು ದೂರವಾಣಿಯನ್ನು ಹೇಳ್ತಾರೆ, ಅಲ್ಲಿಗೂ ಕೂಡ ನಮಗೆ ಭೇಟಿ ನೀಡಬಹುದು. ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ರೈತ ಸಂಪರ್ಕ ಹತ್ತಿರದ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಅವರಿಗೆ. ಮತ್ತೆ ಶಂಕರ್ ಅವ್ರಿಗೆ ಒಂದು ಕಿರುಮಾಹಿತಿ ಅಂದ್ರೆ, ಅದು ನಾವೆಲ್ಲ ವಿಷಯದ ಹೇಳುವಂಗೆ ಒಂದು 30 ಜನ ರೈತರು ಅವರೇ ತಯಾರಿಯ ಸಿದ್ಧತೆಯಲ್ಲಿದ್ರೆ ನಾವೇ ಒಂದು ಸಂಪನ್ಮೂಲ ವ್ಯಕ್ತಿಗಳ ಒಂದಿಗೆ ಅವರ ವಿಷಯ ಏನ್ ಬೇಕು ಅದನ್ನ ತಿಳ್ಕೊಂಡು ಅಲ್ಲೇನೆ ಕೂಡ ಒಂದು ತರಬೇತಿಯನ್ನು ಮಾಡಬಹುದು. ಶಿಕಾರಿಪುರದಿಂದ ಸುನಿತಾ, ಮಹಿಳೆಯರಿಗೆ ಏನು ವಿಶೇಷ ತರಬೇತಿ ಹಮ್ಮಿಕೊಂಡಿದ್ದೀರಿ ಅಂತ? ಶಿಕಾರಿಪುರದಲ್ಲಿ ಲತಾ ಅಂತ ಆತ್ಮಯೋಜನೆ ಅವರು BTM ಅವರು ಇದ್ದಾರೆ ಸರ್, ಆತ್ಮಯೋಜನೆಯಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ಈಗಾಗಲೇ ಹಲವಾರು ಮಹಿಳೆಯರಿಗೆ ಕಳೆದ ವರ್ಷ ಆಗಿರ್ಬೋದು ಈ ವರ್ಷ ಆಗಿರ್ಬೋದು ತರಬೇತಿ ನೀಡಿದ್ದಾರೆ. ಸುನಿತಾ ಅವ್ರು ಕೇಳಿದಂಗೆ ವಿಶೇಷ ತರಬೇತಿ ಅಂದ್ರೆ, ನಾವು ಈಗಾಗಲೇ ಬಹಳ ದಿನದಿಂದ ಹೇಳ್ತಾ ಇದ್ವಿ, ಸಂಸ್ಕರಣೆ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸ್ತಾರೆ ಸರ್. ಕೃಷಿ ಬೆಳೆಗಳನ್ನು ಬೆಳೆದಿರ್ತಾರೆ, ಸಂಸ್ಕರಣೆ ಮಾಡೋದ್ ಹೆಂಗೆ, ಅದನ್ನ ಮಾರುಕಟ್ಟೆ ಮಾಡೋದ್ ಹೆಂಗೆ, ಆ ತರದ್ದು ಅವರ ಸಂಘಟನೆ ಇದ್ರೆ ಅಥವಾ ಅವರ ಜೊತೆಗೂಡಿ ಒಂದು 30 ಜನ ಇದಾದ್ರೆ ತಯಾರಾದ್ರೆ ಅವರಿಗೆ ನಾವು ಇಲ್ಲೇ ಕ್ಷೇತ್ರದಲ್ಲೇ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ನೀಡುವಂತ ಅವಕಾಶ ಇದೆ. ಮತ್ತು ಶಿಕಾರಿಪುರ ಅಂದಾಗ ನಾವು ಇರುವಕ್ಕೆಯಲ್ಲಿ ಒಂದು ತರಬೇತಿಯನ್ನು ಕೊಡಕ್ಕೆ ಅವಕಾಶ ಇದೆ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ. ಏನಪ್ಪ ಅಂದ್ರೆ ಅದನ್ನ ಕೂಡ ನಾವು 3 ದಿನಗಳ ವಿಶೇಷ ತರಬೇತಿ ಅಂತ ಮಾಡಿಕೊಂಡ್ರೆ, ನಾವು 1 ದಿನ ವಿಜ್ಞಾನಿಗಳು ಬೆಳೆಯನ್ನ ಯಾವ ರೀತಿ ಬೆಳಿಬೇಕು, ಬೆಳೆ ಸಂಸ್ಕರಣೆ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಬೆಳೆ ಆಧುನಿಕ ಬೇಸಾಯ ಕ್ರಮಗಳನ್ನೆಲ್ಲ ತಿಳಿಸ್ತಾರೆ. ನಂತರ ನಾವು ಸಂಸ್ಕರಣೆ ಮಾಡಿ ಮಾರುಕಟ್ಟೆ ಮಾಡಿ ಅವರಿಗೆ ನಾವು ಅವರ ಒಂದು ಯೂನಿವರ್ಸಿಟಿಯಿಂದ ಒಂದು ಪ್ರಮಾಣ ಪತ್ರವನ್ನ ಕೊಡುವಂತ ವ್ಯವಸ್ಥೆ ಇದೆ, ಅವರು ಹತ್ರ ಇದೆ ಇರುವಕ್ಕೆ. ಈಗ ಶಿವಮೊಗ್ಗದಿಂದ ಪಲ್ಲೆಯವರು ಏನ್ ಕೇಳ್ತಾರೆ ಅಂತಂದ್ರೆ, ಯಾವಾಗ ತರಬೇತಿ ಆರಂಭ ಆಗುತ್ತೆ ಅಂತ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಅಂತ, ಜೊತೆಗೆ ತರಬೇತಿಗಳು ಮತ್ತೆ ದಿನಗಳ ಒಂದು ಆಯೋಜನ ಯಾವಾಗೊಂಡಿರ್ತದೆ ಹೇಗೆ ಅಂತ ಕೇಳ್ತಾವ್ರೆ. ತರಬೇತಿ ನಾವು ಮೊದಲಿಗೆ ಹೇಳ್ದಂಗೆ ಏಪ್ರಿಲ್ನಿಂದ March 31 ಇರುತ್ತೆ. ನಂತರ ಏಪ್ರಿಲ್ನಿಂದ ಸತತವಾಗಿ ಅಂತರ್ಜಲ ತರಬೇತಿ ಇರ್ತದೆ. ನಾವು ಈಗ ಆವರಣೇತರ ತರಬೇತಿಗೆ ಇವರಿಗೆ ಒತ್ತು ಕೊಡಬಹುದು ಸರ್, ಶಿವಮೊಗ್ಗ ತಾಲೂಕು ಆದ್ರಿಂದ ಅವ್ರು ಯಾವ ವಿಷಯ ಹೇಳ್ತಾರೆ ಅದ್ರ ಬಗ್ಗೆ ನಾವು ಅವರಿಗೆ ಸ್ಪಂದಿಸುವಂತ ಅವಕಾಶ ಇರ್ತದೆ ಸರ್. ಇದು ಆಗಿತ್ತು ಏನು ವಾಟ್ಸ್ಆಪ್ ಮೂಲಕ ಬಂದ ಒಂದು ಪ್ರಶ್ನೆಗಳಿಗೆ ಉತ್ತರ ಮೇಡಮ್. ಮತ್ತೆ ನಮ್ಮ ಒಂದು ಚರ್ಚೆನ ಮುಂದುವರ್ಸೋಣ. ಈಗ ರೈತರಿಗಲ್ದನೆ ಆಮೇಲೆ ಕೃಷಿಗೆ ಸಂಬಂಧಪಟ್ಟಿದ್ದ ಅಲ್ದನೆ ಬೇರೆ ಏನ್ ತರಬೇತಿ ಕೊಡ್ತೀರಿ ನಿಮ್ಮ ಕೇಂದ್ರದಿಂದ? ಕೃಷಿಯೇತರ ಸಂಸ್ಕರಣೆ ಬಗ್ಗೆ, ಮಾರುಕಟ್ಟೆ ಅದು ಸಂಸ್ಕರಣೆ ಮಾಡಿದಾಗ ಯಾವ ರೀತಿ ಲೇಬಲಿಂಗ್ ಮಾಡಬಹುದು ಅದಕ್ಕೆ ಅವಕಾಶ ಇದೆ. ಮತ್ತು ಈಗ ಒಂದು ಕ್ರೆಡಿಲ್ ಸಂಸ್ಥೆಯಿಂದ ನಮಗೆ ಈ ಪಂಪ್ ಸೆಟ್ಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅದೊಂದು ವಿಶೇಷ ತರಬೇತಿ ಇದೆ. ಅದನ್ನು ಕೂಡ ನಾವು ಹೆಚ್ಚಿನ ಪ್ರಚಾರ ಕೊಟ್ಟು ರೈತರ ನೋಂದಣಿಯನ್ನು ಮಾಡ್ಕೊಳ್ತೀವಿ. ಮತ್ತು ಇದು ಹೇಳಬೇಕಂದ್ರೆ ಪ್ರತಿ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರ ನೋಂದಣಿ ಸ್ಪಂದನಮಯಿ ಅಂತ ಇರುತ್ತೆ. ಮತ್ತು ಈಗಾಗಲೇ ನಾವು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲೂ ಕೂಡ ನೋಂದಣಿಯನ್ನ ಮಾಡ್ಕೊಳ್ತಿರ್ತೀವಿ ದೂರವಾಣಿ ಮೂಲಕ. ಅವರು ಈಗ ಹೆಂಗೆ ಇವರು ಪಲ್ಲವಿಯವರು ಆಗಿರ್ಬೋದು ಸುನಿತಾ ಶಂಕರ ಅವರೆಲ್ಲ ಹೇಳಿದ್ರು ಆ ತರ ಅವರು ನೋಂದಣಿಯನ್ನ ಮಾಡ್ಕೊಳ್ಬಹುದು. ಅವ್ರ ನೋಂದಣಿ ಮಾಡ್ಕೊಂಡಾಗ ನಾವು ಆ ತರಬೇತಿ ಯಾವ ಸಮಯದಲ್ಲಿ ಮಾಡ್ತೀವಿ ಆ ತರಬೇತಿಯಲ್ಲಿ ಅವರಿಗೆ ಮಾಹಿತಿಯನ್ನು ನೀಡ್ತೀವಿ. ಮತ್ತು ಹೆಚ್ಚಾಗಿ ಫೆಬ್ರವರಿಯಲ್ಲಿ ನಾವು ಕಡ್ಡವನ್ನು ಎಲ್ಲರೂ ನಾವು ತಿಳಿದಂತೆ February 14 February 28 ಅಥವಾ 29 ಒಂದು ರೀತಿಯ ಎಲ್ಲ ತರಬೇತಿಗಳನ್ನು ಮುಗಿಸ್ತೀವಿ. ಮತ್ತು ಪ್ರಾರಂಭಿಕವಾಗಿ ನಾವು ಸೆಪ್ಟೆಂಬರ್ನಿಂದ ವಿಶೇಷವಾಗಿ ಹೇಳೋದು ಅಂದ್ರೆ ಅಧ್ಯಯನ ಪ್ರವಾಸ ಇರ್ತದೆ ಸರ್. ಅಧ್ಯಯನ ಪ್ರವಾಸದಲ್ಲಿ ಏನು ನಾವು ನೋಂದಣಿ ಮಾಡ್ಕೊಂಡಿರ್ತೀವಿ ಕೇಂದ್ರಗಳ ಮುಖಾಂತರ ಕೃಷಿ ಇಲಾಖೆ ತಾಲೂಕಿನ ಮುಖಾಂತರ ಹೋಗ್ತಾರೆ, ಜಿಲ್ಲಾ ಇದರಿಂದನೂ ಹೋಗ್ತಾ ಇರ್ತಾರೆ ತರಬೇತಿ ಅಧ್ಯಯನ ಪ್ರವಾಸಕ್ಕೆ. ಕೃಷಿ ಮೇಳಗಳಿಗೆ ಹೆಚ್ಚು ಒತ್ತು ಕೊಡ್ತೀವಿ ಸರ್. ಈಗ ಶಿವಮೊಗ್ಗ ಆಗಿರ್ಬೋದು, ಬಾಗಲಕೋಟೆ, ಧಾರವಾಡ, ಬೆಂಗಳೂರು ಈ ತರ ಅಲ್ಲಿ ಕೃಷಿ ಮೇಳಗಳೇನಿರ್ತವೆ ಅಲ್ಲಿಗೆ ಅವರು ನೋಂದಣಿಯನ್ನು ಮಾಡಿಕೊಂಡು ಸದುಪಯೋಗ. ರೈತ ಬಾಂಧವರೇ, ಇದು ನೇರ ಫೋನಿನ ಕಾರ್ಯಕ್ರಮ ಹಲೋ ಕಿಸಾನ್ ವಾಣಿ. ತಾವು ದೂರವಾಣಿ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, ಬೇಗ ಸಮಯ ಒಂದು ಆಗ್ತಾ ಇದೆ. ಪ್ರಶ್ನೆ ಇದ್ರೆ, ಸಂದೇಹ ಇದ್ರೆ, ತರಬೇತಿಗೋಸ್ಕರ ಮತ್ತೆ ಬೇರೆ ಈ ವಿಷಯ ಏನು ಅಂದ್ರೆ ಸಂಬಂಧಪಟ್ಟಿದ್ದು ಕೃಷಿಗೆ ಸಂಬಂಧಪಟ್ಟಿದ್ದ ವಿಷಯದ ಬಗ್ಗೆನೂ ಏನಾದರೂ ತಮ್ಮಲ್ಲಿ ಒಂದು ಕೇಳೋ ಒಂದು ಇದು ಇದ್ರೆ ತಾವು ದಯವಿಟ್ಟು ಕರೆ ಮಾಡಿ 2702282 ಇನ್ನೊಂದು ಸಂಖ್ಯೆ 270283, STD ಕ್ರಮಾಂಕ 08282. ಮತ್ತೆ ನಮಗೆ ಕಾಲ್ ಸಿಗ್ತಾ ಇಲ್ಲ ಅಂತಂದವರಿಗೆ ವಾಟ್ಸ್ಆಪ್ ಮೂಲಕ ಕೂಡ ತಾವು ತಮ್ಮ ಸಂದೇಶವನ್ನ ಕಳಿಸಬಹುದು, ಜೊತೆಗೆ ಪ್ರಶ್ನೆಗಳನ್ನ ಕೇಳಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಇನ್ನೊಂದ್ಸಲ ಹೇಳ್ತೇನೆ, 9481527600. ಮೇಡಮ್, ಈಗ ಕೊನೆಯದಾಗಿ ಸರ್ ಹೇಳ್ತಾ ಇದ್ರಿ, ಕೃಷಿ ಪರಿಕರ ಮಾರಾಟಗಾರರಿಗೆ ನಮ್ಮ ಕೇಂದ್ರದಿಂದ ಮತ್ತು ಕೃಷಿ ವಿಶ್ವವಿದ್ಯಾಲಯ ಮತ್ತು ಮ್ಯಾನೇಜ್ ಒಂದು ಸಂಸ್ಥೆ ಹೈದರಾಬಾದ್ ಅವರ ಜಂಟಿ ಇದರಲ್ಲಿ ನಮ್ದು ಸಂಸ್ಥೆ ವತಿಯಿಂದ ಡಿಪ್ಲೊಮಾ ಕೋರ್ಸ್ ಅನ್ನ ಈಗಾಗಲೇ ನಡೀತಾ ಇದೆ, ಆರಂಭ ಮಾಡಿದ್ವಿ ಕೇಂದ್ರದಲ್ಲೇ ನಡೀತಾ ಇದೆ, ಮತ್ತೆ ಹಳ್ಳಿಕೆರೆ ಕೇಂದ್ರದಲ್ಲಿ ನಡೀತಾ ಇದೆ. ಪ್ರತಿ ಭಾನುವಾರ ಅವರು ನೋಂದಣಿ ಮಾಡದಂತ ಪರಿಕರ ಮಾರಾಟಗಾರರು, ಇದು ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಅವರ ನೋಂದಣಿಯನ್ನು ಮಾಡಿಕೊಂಡು ಅವರ ಆಯ್ಕೆಯನ್ನು ಮಾಡಿ ತರಬೇತಿ ಡಿಪ್ಲೊಮಾ ಕೋರ್ಸ್ ನಡೀತಾ ಇದೆ ಸರ್. ಡಿಪ್ಲೊಮಾ ಕೋರ್ಸ್ ನಡೀತದೆ ಅಂತ ಹೇಳ್ತೀರಾ. ಈಗ ಅಧ್ಯಯನ ಪ್ರವಾಸ ಅಂತಂತಂದ್ರೆ, ಈಗ ಒಂದು ಜಿಲ್ಲೆಯಿಂದ ಇಷ್ಟು ರೈತರನ್ನ ಕರ್ಕೊಂಡು ಹೋಗ್ಬೇಕು ಅಥವಾ ಇಂಥ ರೈತರನ್ನೇ ಕರ್ಕೊಂಡು ಹೋಗ್ಬೇಕಂತ ಯಾವ ರೀತಿಯಿಂದ ಇದೆ ಮೇಡಮ್? ಅವರು ರೈತ ಮಹಿಳೆಯರು, ರೈತರು, ರೈತಾಪಿ ಕುಟುಂಬದಿಂದ ಬಂದಿರಬಹುದು ಅಥವಾ ಕೃಷಿ ಕಾರ್ಮಿಕರಾದ್ರೂ ಕೂಡ ಅವರಿಗೆ ಆಸಕ್ತಿ ಇದ್ರೆ ಏನು ತಗೊಂಡು ಮಾಡ್ಕೊಂಡಿರ್ತಾರೆ ಅದ್ರ ಬಗ್ಗೆ. ಕೃಷಿ ಮೇಳ ಅಂದ್ರೆ ಎಲ್ಲದನ್ನು ಸರ್ವತೋಮುಖ, ನಮಗೆ ಎಲ್ಲ ಕಡೆಯಿಂದ ಮಾಹಿತಿ ಸಿಗ್ತದೆ, ಅಲ್ಲಿ ಕ್ಷೇತ್ರ ಭೇಟಿನೂ ಆಗ್ತದೆ. ಆದ್ರಿಂದ ಅವರು ನೋಂದಣಿ ಮಾಡಿಕೊಂಡ್ರೆ ನಾವು ಅದು ಯೋಜನೆ ಮಾಡಿಕೊಂಡು ಕೃಷಿಯದ ತಾಲೂಕಿನಿಂದನೂ ಹೋಗ್ತಾ ಇರ್ತಾರೆ, ನಮ್ಮ ಕೇಂದ್ರದಿಂದನೂ ಹೋಗ್ತಾ ಇರ್ತಾರೆ. ಒಂದು ಬ್ಯಾಚ್ 40 ಜನ ಒಂದು ಬ್ಯಾಚ್ ಅಲ್ಲಿ ನಾವು ಹೋಗ್ತಾ ಇರ್ತೇವೆ. ಇದರ ಜೊತೆಗೆ ಮೇಡಮ್, ಈಗ ಬೇರೆ ಒಂದು ಕ್ಷೇತ್ರಗಳಿಗೆ ಭೇಟಿ ಮಾಡುವುದಾದರೆ ಇದೇನು ಅವರ ಸಾಧನೆ ನೋಡಿಕೊಂಡು ತಾವು ಇದು ಮಾಡ್ತಿರೋ, ಇಲ್ಲ ಹಾಗೆ ಅವರು ರೈತರಿರ್ಬೇಕು ಪಹಣಿ